ಘೋಷಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿದ್ಯಾರ್ಥಿ ವೇತನ ಯೋಜನೆಯಿಂದ ರಾಜ್ಯದ 30 ಲಕ್ಷ ರೈತ ಕುಟುಂಬಗಳಿಗೆ ಪ್ರಯೋಜನ, ಸಚಿವ ಬೈರತಿ ಬಸವರಾಜ್. ವಿಶ್ವ ಪ್ರವಾಸೋದ್ಯಮ ದಿನ, ಕರಾವಳಿ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ, ಸಚಿವ ಎಸ್ ಅಂಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಆಮ್ಲೀಯ ಮಣ್ಣಿನ ಸುಧಾರಣೆಗೆ ಕ್ರಮಗಳು, ಈ ಕುರಿತು ನಿವೃತ್ತ ಮಣ್ಣು ವಿಜ್ಞಾನಿ ಡಾಕ್ಟರ್ ವಿಆರ್ ರಾಮಕೃಷ್ಣ ಪರಮ ಅವರಿಂದ ಸಲಹೆಗಳು. ಶ್ರೋತೃಗಳೇ, ನಿನ್ನೆ ದಿವಸ ನಿವೃತ್ತ ಮಣ್ಣು ವಿಜ್ಞಾನಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾಗಿರುವ ಡಾ ವಿ ಆರ್ ರಾಮಕೃಷ್ಣ ಪರಮ ಅವರು ಕೊಡಗು ಜಿಲ್ಲೆಯಲ್ಲಿರುವ ಮಣ್ಣಿನ ಸ್ಥಿತಿಗತಿ ಕುರಿತಂತೆ ಮಾತನಾಡಿದರು, ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಇವತ್ತು ಅವರ ಸಲಹೆಗಳ ಮುಂದುವರೆದ ಭಾಗವನ್ನು ಬಿತ್ತರಿಸ್ತಾ ಇದ್ದೀವಿ. ಹರಳು ಸುಣ್ಣ ಉಪಯೋಗಿಸಿದ್ರೆ ಪಿಎಚ್ ನ ರೇಂಜ್ ನ 6.2 ರಿಂದ 6.5 ಮೇಂಟೈನ್ ಮಾಡಿದಾಗ ಆ ಹಾಕಿರೋ ಪೋಷಕಾಂಶಗಳು ಎಲ್ಲಾನು ಗಿಡ ಹೀರ್ಕೊಳ್ಳೋ ಒಂದು ಸಂದರ್ಭ ಹೆಚ್ಚಿಗೆ ಆಗುತ್ತೆ. ಒಂದು ಸೂಕ್ಷ್ಮ ಜೀವಾಣುಗಳು ಅಲ್ಲಿ ಅದರ ಕೆಲಸನೂ ಚೆನ್ನಾಗಿ ಆಗುತ್ತೆ, ಮತ್ತೆ ಶಿಲೇಂದ್ರ ರೋಗಗಳು ಅಂದ್ರೆ ಫಂಗಸ್ ಡಿಸೀಸ್ ನ್ಯೂಟ್ರಲ್ ಪಿಎಚ್ ಅಲ್ಲಿ ಅದು ಹೆಚ್ಚಿಗಾಗಿ ನಮಗೆ ಅದನ್ನು ಕಂಟ್ರೋಲ್ ಮಾಡಬಹುದು. ಈ ತರ ನಾನಾ ತರದ ಅಡ್ವಾಂಟೇಜಸ್ ಇದೆ ಹರಳು ರೂಪ ಸುಣ್ಣ ಅಥವಾ ಹಿಂಶಕ್ತಿನ ಪ್ರಯೋಗ ಮಾಡಿದಾಗ. ನಾವು ಈ ಪುಡಿ ಸುಣ್ಣದ ಜೊತೆಗೆ ಕಂಪೇರ್ ಮಾಡಿದಾಗ ವೆಚ್ಚನೂ ಚೆನ್ನಾಗಿದೆ, ಮತ್ತೆ ಆದಾಯನೂ ಚೆನ್ನಾಗಿರುತ್ತೆ, ಇಳುವರಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಕಾಫಿ ಬೆಳೆಗಾರರಿಗೆ ಇಳುವರಿ ಹೆಚ್ಚಾಗಿ ಮತ್ತೆ ಕ್ವಾಲಿಟಿನೂ ಚೆನ್ನಾಗಬೇಕು. ಈ ಕ್ವಾಲಿಟಿ ಯಾವ ರೀತಿ ಚೆನ್ನಾಗುತ್ತೆ, ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಖಂಡಿತವಾಗಿ ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ಹಾಕ್ಲೇಬೇಕು. ಯಾಕಂದ್ರೆ ಅದು ಈ ಕ್ವಾಲಿಟಿ ಸಂಬಂಧಪಟ್ಟಿದ್ದು, ಆ ಸೈಜ್ ಮತ್ತೆ ಕ್ವಾಲಿಟಿ ಎ ಮತ್ತೆ ಪಿ ಬೆರಿ ಅಂತ ಹೇಳ್ತೀವಿ, ಆ ತರದ್ದು ವರ್ಗದಲ್ಲಿ ಇರುವಂತ ಒಂದು ಗ್ರೇಡ್ ಕಾಫಿ ನಮಗೆ ಖಂಡಿತ ಸಿಗುತ್ತೆ ಚೆನ್ನಾಗಿ. ಈ ಒಂದು ನಿಟ್ಟಿನಲ್ಲಿ ಈ ಹರಳು ರೂಪ ಸುಣ್ಣ ಅಥವಾ ಮಿನ್ಶಕ್ತಿ ಹರಳು ರೂಪ ಡೋಲಮೈಟ್ ಬಳಕೆ ಮಾಡಿದ್ರೆ ಅದು ಬರೀ 100 ಗ್ರಾಮ್ ಅಥವಾ 150 ಗ್ರಾಮ್ ಅಲ್ಲಿ ಹಾಕಿದ್ರೆ ಅದು ಕೆಲಸ ಮಾಡುತ್ತೆ. ಆ ಪಿಎಚ್ ನ ಮೇಂಟೈನ್ ಮಾಡುತ್ತೆ. ಪಿಎಚ್ ಜೊತೆ ಮೇಂಟೈನ್ ಮಾಡಿದಾಗ ಬೇರೆ ಅದರ ಜೊತೆಯಲ್ಲಿ ಸೇರುವಂತ ಎಲ್ಲಾ ಒಳ್ಳೆ ಕಾರ್ಯನು ಆಗುತ್ತೆ ಮಣ್ಣಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಮಣ್ಣಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು, ಮತ್ತೆ ನಿಮಗೆ ಇಳುವರಿ ಚೆನ್ನಾಗಿ ಆಗಬೇಕು, ಮತ್ತೆ ಕಾಫಿ ಕ್ವಾಲಿಟಿನೂ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಕೂರ್ಗ್ನ ಎಲ್ಲ ವೆರಿ ರೆಸ್ಪೆಕ್ಟೆಡ್ ಕಾಫಿ ಪ್ಲಾಂಟರ್ಸ್ ಅವ್ರಿಗೆ ಒಂದೇ ಒಂದು ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ತಾವೆಲ್ಲಾನು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಕ್ಕೆ ಕೊಡುವಂತ ಒಂದು ಸ್ಯಾಂಪಲ್ ಏನಿದೆಯೋ ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿ. ಯಾಕಂದ್ರೆ ಅದರಲ್ಲೇ ತಪ್ಪಾಯ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಬರುವಂತ ಫಲಿತಾಂಶನೂ ತಪ್ಪಾಗುತ್ತೆ. ಸರಿಯಾದ ಫಲಿತಾಂಶದ ಆಧಾರದ ಮೇಲೆ ತಾವು ಸಾರ್ವಜನಿಕ ರಂಜಕ ಮತ್ತೆ ಪೊಟ್ಯಾಷನ್ನ ಬಳಕೆ ಮಾಡಿ, ತಾವೆಲ್ಲರೂ ಈ ಫಾಸ್ಫರಸ್ ಅಂಶ ದಯವಿಟ್ಟು ಅರ್ಧ ಅಲ್ಲ ಅರ್ಧಕ್ಕಿಂತ ಕಮ್ಮಿ ಮಾಡಿದ್ರು ಒಳ್ಳೇದು, ಅಥವಾ ಹಾಕದೇ ಇದ್ರು ಇನ್ನೂ ಒಳ್ಳೇದು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಇಳುವರಿ ಖಂಡಿತ ಕಮ್ಮಿ ಆಗಲ್ಲ. ಜೊತೆಗೆ ಕ್ವಾಲಿಟಿನೂ ಖಂಡಿತ ಕಮ್ಮಿ ಆಗಲ್ಲ. ಯಾಕಂದ್ರೆ ಡ್ರಿಪ್ ಸರ್ಕಲ್ ಅಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಿ ನಿಮ್ಗೆ ರಂಜಕ ಇದೆ, ದೊರೆಯುವಂತ ರಂಜಕ ಮತ್ತೆ ಟೋಟಲ್ ಫಾಸ್ಫರಸ್ ನ ಸಿಕ್ಕಾಪಟ್ಟೆ ಇರೋದ್ರಿಂದ ಬಹಳ ಕಡಿಮೆ ಮಾಡಿ, ಜೊತೆಗೆ ಎರಡು ಬ್ಯಾಗ್ ಹಾಕೋ ಬದಲು ದಯವಿಟ್ಟು ಒಂದು ಬ್ಯಾಗ್ ಅಥವಾ ಅರ್ಧ ಬ್ಯಾಗ್ ಹಾಕಿದ್ರೆ ಒಳ್ಳೇದು. ಇದರ ಜೊತೆಗೆ ನೀವು ರಂಜಕ ಕರಗುವಂತ ಸೂಕ್ಷ್ಮ ಜೀವಾಣುಗಳು ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಬಳಕೆ ಮಾಡಿದ್ರೆ ಅದರಲ್ಲಿ ನಿಮ್ಮ ಫಿಕ್ಸ್ ಆಗಿರುವಂತ ಫಾಸ್ಫರಸ್ ನ ಬಿಡುಗಡೆ ಮಾಡಿ ಕೊಡುತ್ತೆ. ಜೊತೆಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ನ ಬಳಕೆ ಮಾಡಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಲೆವೆಲ್ ಅನ್ನು ಮೇಂಟೈನ್ ಮಾಡಿ. 2500 ppm ಕ್ಯಾಲ್ಸಿಯಂ ಇರಬೇಕು, 500 ppm ಮೆಗ್ನೀಷಿಯಂ ಇದ್ರೆ ಉತ್ತಮ. ಇದನ್ನ ಮೇಂಟೈನ್ ಮಾಡ್ತಾ ಹೋದ್ರೆ ನಿಮ್ಗೆ ಕ್ಯಾಟಾಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಹೆಚ್ಚಿಗೆ ಆಗುತ್ತೆ, ಬೇಸ್ ಸ್ಯಾಚುರೇಷನ್ ಹೆಚ್ಚಿಗೆ ಆಗುತ್ತೆ. ಜೊತೆಗೆ ಲಘು ಪೋಷಕಾಂಶಗಳಲ್ಲಿ ನೀವು ಉಪಯೋಗ ಮಾಡಬೇಕಾಗಿರೋದು ಬರೀ ಜಿಂಕ್ ಮತ್ತೆ ಬೋರಾನ್. ದಯವಿಟ್ಟು ಕಾಪರ್ ಸಲ್ಫೇಟ್ ಹಾಕಕ್ ಹೋಗ್ಬೇಡಿ ಅಥವಾ ಫೆರಸ್ ಸಲ್ಫೇಟ್ ಹಾಕಕ್ ಹೋಗ್ಬೇಡಿ. ಅದ್ರ ಜೊತೆಗೆ ಸಾವಯವ ವಸ್ತು ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ನ 1% ಗಿಂತ ಹೆಚ್ಚಿನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಾನು ಸಂತೋಷದಿಂದ ಏನ್ ಹೇಳೋದಂತ ಹೇಳಿದ್ರೆ ಮಣ್ಣಿನ ಆರೋಗ್ಯ ಚೆನ್ನಾಗಿ ಕಾಪಾಡಬಹುದು, ಇಳುವರಿ ಚೆನ್ನಾಗಿ ಆಗುತ್ತೆ, ಮತ್ತೆ ತಾವುಗಳು ಹಾಕಿರೋ ಪೋಷಕಾಂಶಗಳು ಚೆನ್ನಾಗಿ ಹೀರ್ಕೊಳ್ಳೋ ಒಂದು ಕೆಪಾಸಿಟಿನೂ ಇರುತ್ತೆ, ಇಳುವರಿನೂ ಚೆನ್ನಾಗಿ ಆಗುತ್ತೆ. ಮರಳು ರೂಪದ ಸುಣ್ಣ ಇದೆಯಲ್ಲ, ಬಳಕೆಗೆ ಎಲ್ಲಾ ಕಡೆಗೆ ಸಿಗ್ತಾ ಇದೆಯಾ? ಸರ್, ಎಲ್ಲಾ ಕಡೆ ನಮ್ ಕರ್ನಾಟಕದಲ್ಲಿ ಇಡೀ ಸಿಗ್ತಾ ಇದೆ, ಮತ್ತೆ ಎಲ್ಲಾ ಕಡೆನೂ ಸಿಗ್ತಾ ಇದೆ ಸರ್. ಎಲ್ಲಾ ಅಂಗಡಿಯಲ್ಲಿ ಸಿಗ್ತಲ್ಲ, ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಇದೆ. ಸರಿ ಸರಿ. ಜಿಪ್ಸಮ್ ಅನ್ನ ಉಪಯೋಗಿಸ್ಕೊಳ್ಬಹುದು ಅನ್ನೋತರ ನಿಮ್ಮಂತವರು ಅನುಭವಸ್ಥರು ಹೇಳೋದಿದೆ ಕಾಫಿ ತೋಟಗಳಿಗೆ. ಹೌದು ಸರ್, ಮೊದಲು ನಾನು ಏನ್ ಹೇಳಿದೆ ಅಂದ್ರೆ ರಸಸಾರವನ್ನು ಟೆಸ್ಟ್ ಮಾಡಿ ಅಂತ ಹೇಳೋ ಒಂದು ಕಾರಣ ಏನಂತ ಹೇಳಿದ್ರೆ, ಈ ರಸಸಾರ 3 ಇದ್ರೆ ಕೆಲವು ಒಂದು ತೋಟದಲ್ಲಿ ಹಿಂಗೆ ನನಗೆ 3.5 ಕಂಡು ಬಂತು. ಅವ್ರಿಗೆ ಕೇಳಿದ ಇಷ್ಟೇನೆ, ಸರ್ ತಾವು ತೋಟದ ಕಡೆ ಬಂದಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿ. ಅವರು ಹೌದು ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳಿದ್ರು. ಯಾಕೆ ಅಂತ ಅವರು ಪ್ರಶ್ನೆ ಕೇಳಿದಾಗ ನಾನು ಒಂದು ಹೇಳಿದೆ, ಸರ್ ತಮ್ಮ ಮಣ್ಣಿನ pH ಬಂದು 3.5 ಇದೆ ಅಂತ. ಇದ್ರ ಅರ್ಥ ಏನಂದ್ರೆ ಆ ಪೇಷಂಟ್ ಬಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ ICU ಅಲ್ಲಿ ಸೇರುವಂತ ಒಂದು ಸಂದರ್ಭ ಆಗ್ಬಿಟ್ಟಿದೆ. ಆ ಮಣ್ಣನ್ನ ICU ಅಲ್ಲಿ ಸೇರಿಸಬೇಕು. ICU ಅಲ್ಲಿ ಸೇರಿಸಬೇಕಂದ್ರೆ ಎಲ್ಲರೂ ಗೊತ್ತಿರೋ ವಿಷಯನೇ, ಬಹಳ ಡೇಂಜರ್ ಕೇಸ್ ಅಂತ ಇದರ ಅರ್ಥ. ಡೇಂಜರ್ ಯಾತಕ್ಕೆ ಅಂತ ನೋಡಿದಾಗ 3.5 ಇದ್ರೆ ಆ ಮಣ್ಣಲ್ಲಿ 1 meter ಆಗೋದು ನೋಡಿದ್ರೆ ಅಲ್ಲಿ ಬೆಳ್ಳಿಗೆ ಇರುತ್ತೆ ಆ ಬೇರ್ ಹತ್ರ. ಈ ಬೆಳ್ಳಿಗೆ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಈ ಅಲ್ಯೂಮಿನಿಯಂ ಅಂಶ ತೀವ್ರವಾಗಿ ಹೆಚ್ಚಿಗೆ ಆಗಿದೆ. ಈ ಅಲ್ಯೂಮಿನಿಯಂ ಇದು ಇದು ವಿಷಭರಿತ ಎಲಿಮೆಂಟ್ ಕ್ಯಾಟಯಾನ್. ಇದು ಏನ್ ಮಾಡುತ್ತೆ ಅಂದ್ರೆ ಅಲ್ಯೂಮಿನಿಯಂ ಹೆಚ್ಚಿದಷ್ಟು ಆ ಗಿಡಗಳು ನೋಡಿದಾಗ್ಲೇ ಗೊತ್ತಾಗುತ್ತೆ ಇದು ಏನೋ ಸರಿ ಇಲ್ಲ, ಗಿಡ ಬೆಳೀತಾ ಇಲ್ಲ ಅಂತ. ಇದು ಯಾಕೆ ಬೆಳೆದಿಲ್ಲ ಅಂತ ಹೇಳಿದ್ರೆ ಈ ಅಲ್ಯೂಮಿನಿಯಂ ಅಂಶ ಪೋಷಕಾಂಶಗಳು ಹೀರ್ಕೊಳ್ಳೋ ಒಂದು ಬೇರುಗಳು ಟೆರ್ಷರಿ ರೂಟ್ಸ್ ಅಂತ ಏನ್ ಹೇಳ್ತೀವಿ, ಪ್ರೈಮರಿ ಸೆಕೆಂಡರಿ ಟೆರ್ಷರಿ ರೂಟ್ಸ್, ಆ ಟೆರ್ಷರಿ ರೂಟ್ಸ್ ನ ಬೆಳವಣಿಗೆ ಬೆಳೆಯಕ್ಕೆ ಬಿಡೋದಿಲ್ಲ ಈ ಅಲ್ಯೂಮಿನಿಯಂ, ಅದನ್ನ ಸಾಯಿಸ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ಈ ಟೆರ್ಷರಿ ರೂಟ್ಸ್ ಸತ್ತಾಗ ಏನಾಗುತ್ತೆ, ಆ ಕಾಫಿ ಗಿಡ ನೀವು ಹಾಕಿರೋ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಒಂದು ಶಕ್ತಿನ ಕಳ್ಕೊಂಡಿರುತ್ತೆ. ಹಾಗಾಗಿ ಅಲ್ಲಿ ಇಳುವರಿನೂ ಕಮ್ಮಿ ಆಗುತ್ತೆ, ಮತ್ತೆ ಗಿಡನ ನೋಡೋದಕ್ಕಿನ ಆರೋಗ್ಯನೂ ಬಹಳ ಕಮ್ಮಿ ಆಗಿರುತ್ತೆ. ಸೊ ಅಂದಾಗ ಏನ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಸೊ 3.5 ಇರೋ pH ನ ರಸಸಾರವನ್ನ 6.5 ತನಕ ತರಲೇಬೇಕು, ಅಂದ್ರೆ 3 units ಸೇರಿಸಬೇಕು. ಸೊ ನಾನು ಮೊದಲು ಹೇಳ್ದಂಗೆ ಒಂದು ಅಲ್ಯೂಮಿನಿ ಇದ್ದಾಗ 3 hydrogen ರಿಲೀಸ್ ಆಗುತ್ತೆ, ಅದೇ ರೀತಿ ಒಂದು ಫೆರಿಕ್ ಅಯಾನ್ ಇದ್ದಾಗ ಅಲ್ಲಿನೂ ಮತ್ತೆ 3 hydrogen ರಿಲೀಸ್ ಆಗುತ್ತೆ. ಈ 3 hydrogen ಹೆಚ್ಚಿಗಿದ್ದಷ್ಟು ರಸಸಾರ ಕಮ್ಮಿ ಆಗ್ತಾ ಹೋಗುತ್ತೆ ಹೈಡ್ರೋಜನ್. ಅದೇ ರೀತಿಯಲ್ಲಿ ಆಪೋಸಿಟ್ ಆಗಿ ಹೈಡ್ರಾಕ್ಸಿಲ್ OH ಹೆಚ್ಚಿಗಿದ್ದಾಗ pH ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿ ನಾವು ಅಲ್ಯೂಮಿನಿಯಂ ಅಂಶನ ಕಡಿಮೆ ಮಾಡಬೇಕು. ಅದನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶನ ಹೆಚ್ಚಿಗೆ ಮಾಡಬೇಕು. ಇದು ಯಾವ ರೀತಿ ಹೆಚ್ಚಿಗೆ ಮಾಡಬಹುದು ಅಂತ ಹೇಳಿದ್ರೆ, ನಾವು ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್, ಅಗ್ರಿಕಲ್ಚರ್ ಲೈಮ್ ಅಂದ್ರೆ ಬರೀ ಕ್ಯಾಲ್ಸಿಯಂ ಕಾರ್ಬನೇಟ್, ಡೋಲಮೈಟ್ ಆದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತೆ ಮೆಗ್ನೀಷಿಯಂ ಕಾರ್ಬನೇಟ್ ಸೇರಿರುವಂತ ಒಂದು ಅಮೆಂಡ್ಮೆಂಟ್ ಅಂತ ನಾವು ಹೇಳ್ತೀವಿ. ಈ ಹರಳ್ ರೂಪ ಡೋಲಮೈಟ್ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ಲಸ್ ಮೆಗ್ನೀಷಿಯಂ ಕಾರ್ಬನೇಟ್ ಇರುವಂತದನ್ನ 3.5 ಇರುವಂತ ಮಣ್ಣಿಗೆ ಅಥವಾ ಅಲ್ಯೂಮಿನಿಯಂ ಹೆಚ್ಚಿರುವಂತ ಮಣ್ಣಿಗೆ ಹಾಕಿದ್ರೆ ನಿಧಾನವಾಗಿ 1 ವರ್ಷದಲ್ಲಿ ಖಂಡಿತ ಅಂತೂ ಆಗೋದಿಲ್ಲ, 2 ವರ್ಷ ಅಥವಾ 3 ವರ್ಷ ಬೇಕೇ ಬೇಕು ಇದನ್ನ ಮತ್ತೆ ಅಲ್ಯೂಮಿನಿಯಂ ಅಂಶ ಕಡಿಮೆ ಮಾಡಿ ಮತ್ತೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಪೊಟ್ಯಾಸಿಯಂ ಅಂಶ ಹೆಚ್ಚು ಆಗೋದಕ್ಕೆ ಸುಮಾರು 3 ವರ್ಷ ಆಗುತ್ತೆ. ಜೊತೆಗೆ ಈ ಅಲ್ಯೂಮಿನಿಯಂ ಅಂಶನ ಇನ್ನೂ ಕಡಿಮೆ ಮಾಡಬೇಕಾದ್ರೆ ಈ ಸುಣ್ಣದ ಜೊತೆಗೆ 3 ವರ್ಷ ಒಂದ್ಸತಿ ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ನ ಟೆಕ್ನಿಕಲ್ ಹೆಸರು ಜಿಪ್ಸಮ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಕೂರ್ ಕಾಫಿ ಬೆಳೆಗಾರರು ಹಾಕಿರಲ್ಲ. ನನ್ನ ಒಂದು ಮನವಿ ಏನಂದ್ರೆ, ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿದಾಗ ಅಲ್ಯೂಮಿನಿಯಂ ಅಂಶ ಎಷ್ಟಿದೆ ಅಂತ ನಾವು ಕಂಡುಹಿಡಿದ್ರೆ ಬಹಳ ಉತ್ತಮ. ಅಲ್ಯೂಮಿನಿಯಂ ಅಂಶ ಹೆಚ್ಚಿಗಿದ್ರೆ ನೀವು ಜಿಪ್ಸಮ್ ನ ಬಳಕೆ ಮಾಡಿದ್ರೆ ಒಳ್ಳೇದು. ಇದು ಯಾಕೆ ಜಿಪ್ಸಮ್ ಬಳಕೆ ಮಾಡಬೇಕು ಅಂತ ಕೇಳಿದ್ರೆ, ಈ ಜಿಪ್ಸಮ್ ಅಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಸೇರಿರುವಂತದ್ದು. ಈ ಕ್ಯಾಲ್ಸಿಯಂ ಸಲ್ಫೇಟ್ ಏನ್ ಮಾಡುತ್ತಂದ್ರೆ, ಮಣ್ಣಲ್ಲಿ ಬೇಗ ಕರಗಿ ಆಳವಾಗಿ ಹೋಗಿ ಅಲ್ಯೂಮಿನಿಯಂ ಎಲ್ಲಿ ಇದೆಯೋ ಅಲ್ಲಿ ಹೋಗಿ ಈ ಸಲ್ಫೇಟ್ ಬಂದು ಈ ಅಲ್ಯೂಮಿನಿಯಂ ಜೊತೆ ಸೇರ್ಕೊಂಡು ಇಫೆಕ್ಟ್ ಕಡಿಮೆ ಮಾಡಿ ಕೆಳಗೆ ಹಚ್ಕೊಂಡು ಅದನ್ನ ಜೊತೆಗೆ ತಗೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಈ ಸಲ್ಫೇಟ್ ಜೊತೆಗೆ ಹೋದ್ಮೇಲೆ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ pH ಮತ್ತೆ 6.5 ತರಬಹುದು. ಸೊ ಹಾಗಾಗಿ ಕ್ಯಾಲ್ಸಿಯಂ ಸಲ್ಫೇಟ್ ನ ಬಳಕೆ ಅಲ್ಯೂಮಿನಿಯಂನ ಕೊರತೆ ಅಥವಾ ಕಮ್ಮಿ ಮಾಡೋದಕ್ಕೆ ಪ್ರಯೋಗ ಮಾಡ್ತೀವಿ ನಾವು. ಅಂದ್ರೆ 3 ವರ್ಷಕ್ಕೊಂದ್ಸಾರಿ ತಾವು ಹೇಳಿದಂಗೆ ಜಿಪ್ಸಮ್ ಅನ್ನ ಅತಿ ಕಡಿಮೆ ಇರುವ pH ಮಣ್ಣುಗಳಲ್ಲಿ ಬಳಕೆ ಮಾಡೋದು ಒಳ್ಳೇದು. ಒಳ್ಳೇದು. ಆದರೆ ಫಲಿತಾಂಶದ ಆಧಾರದ ಮೇಲೆ pH 6 ಇದ್ರೆ ಖಂಡಿತ ಅಲ್ಯೂಮಿನಿಯಂ ಅಂಶ ಖಂಡಿತ ಕಮ್ಮಿ ಇದೆ ಅಂತ ಅರ್ಥ. ಅದು ಸುಣ್ಣದ ಬಳಕೆ ಮಾಡಿಲ್ಲ ಅಂತ ಹೇಳಿದಾಗ ಅಲ್ಯೂಮಿನಿಯಂ ಅಂಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸರ್, ಮಳೆ ಪ್ರತಿ ವರ್ಷ ಕೂರ್ಗಳಿಗೆ ಖಂಡಿತ ಜುಲೈಯಿಂದ ಹಿಡಿದು ಸೆಪ್ಟೆಂಬರ್ ತನಕ ಬಂದೇ ಬರುತ್ತೆ. ಪ್ರತಿ ವರ್ಷ ಮಳೆ ಬಂದಾಗ ತಾವುಗಳು ಸುಣ್ಣ ಬಳಕೆ ಮಾಡಲಿಲ್ಲ ಅಂದ್ರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಈ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಪೊಟ್ಯಾಶ್ ಈ ಮೂರಿನ ಅಂಶ ನೀರಲ್ಲಿ ಕರಗೋಗಿ ಕೆಳಗೆ ಹೋಗ್ತಾ ಇರುತ್ತೆ. ಅದರ ಬದಲು ಮಣ್ಣಲ್ಲಿ ಏನು ಉಳಿಯುತ್ತೆ ಅಂದ್ರೆ ಬರೀ ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣ ಮಾತ್ರ ಉಳಿಯುತ್ತೆ. ಇದು ಯಾಕೆ ಇದನ್ನು ಉಳಿಯುತ್ತೆ ಅಂತ ಕಾರಣ ಯಾಕೆ ಅಂತ ಹೇಳಿದ್ರೆ, ಈ ಅಲ್ಯೂಮಿನಿಯಂ ಅಲ್ಲಿ 3 ಪಾಸಿಟಿವ್ ಚಾರ್ಜಸ್ ಇರುತ್ತೆ ಮತ್ತೆ ಫೆರಿಕ್ ಅಯಾನ್ ಅಲ್ಲಿ 3 ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಈ 3 ಪಾಸಿಟಿವ್ ಚಾರ್ಜಸ್ ಏನ್ ಮಾಡುತ್ತೆ, ಇದರ ಶಕ್ತಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಗಿಂತ ಹೆಚ್ಚಿಗೆ ಇದೆ. ಅಂದ್ರೆ ಮಣ್ಣಲ್ಲಿ ಉಳಿಯುವಂತ ಶಕ್ತಿ ಹೆಚ್ಚಿಗಿದೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಮತ್ತೆ ಅಯನ್ ಉಳ್ಕೊಂಡು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕೆಳಗೆ ಓಡಿಸುತ್ತೆ. ಸೊ ಹಾಗಾಗಿ ಇದು ಹೆಚ್ಚಿಗೆ ಆಗ್ತಾ ಆಗ್ತಾ ಹೋದ್ರೆ ಈ ಬೇರ್ಗಳನ್ನ ಬಿಡೋದಿಲ್ಲ, ಮತ್ತೆ ಗಿಡ ಬೆಳೆಯೋದಕ್ಕೆ ಬಿಡೋದಿಲ್ಲ, ಮತ್ತೆ ಬೇರೆ ಪೋಷಕಾಂಶಗಳು ಹೀರ್ಕೊಳ್ಳಕ್ ಬಿಡೋದಿಲ್ಲ, ಈ ತರ ತೊಂದರೆಗಳಾಗುತ್ತೆ. ಸೊ ಹಾಗಾಗಿ ಇದು ಇದೆಯೋ ಇಲ್ಲೋ ಅನ್ನೋದು ಹೆಂಗ್ ಗೊತ್ತಾಗುತ್ತೆ, ಮಣ್ಣು ಪರೀಕ್ಷೆ ಮಾಡಿದಾಗ ನಮಗ್ ಗೊತ್ತಾಗುತ್ತೆ. ಹೌದು. ಸೊ ಹಾಗಾಗಿ ಮುಖ್ಯವಾಗಿ ತಾವೆಲ್ಲಾನು ಪ್ರತಿ ವರ್ಷ ಮಣ್ಣು ಟೆಸ್ಟ್ ಮಾಡಿ 3 ವರ್ಷ ಒಂದ್ಸತಿ ಅಲ್ಲಿ ಅಲ್ಯೂಮಿನಿಯಂ ಎಷ್ಟುವರೆಗೂ ಇದೆ ಇಲ್ಲ ಅನ್ನೋದು ನೀವು ದಯವಿಟ್ಟು ನೋಡಿದ್ರೆ ಬಹಳ ಒಳ್ಳೇದು. ಅದರ ಆಧಾರದ ಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಬಳಕೆ ಮಾಡಿ ಅಂತ ನಾನು ಹೇಳ್ತೇನೆ. ಡಾಕ್ಟ್ರೆ, ಸುಣ್ಣ ಆಯ್ತು, ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ ಜಿಪ್ಸಮ್ ಆಯ್ತು, ಮತ್ತೆ ಸುಣ್ಣದಲ್ಲಿ ಪುಡಿ ಮತ್ತು ಹರಳು ರೂಪದ ಬಗೆಯನ್ನ ಹೇಳಿದ್ರೆ, ಇನ್ನು ಬಹಳ ಮುಖ್ಯವಾಗಿ ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರಗಳು, ಇನ್ನು ಕುರಿ ಗೊಬ್ಬರ, ಈ ತರದನ್ನ ಬಳಕೆ ಮಾಡಿದ್ರು ತಪ್ಪೇನಿಲ್ಲ, ಒಳ್ಳೇದೆ ತೋಟಗಳಿಗೆ ಅಲ್ವಾ? ಹೌದು ಸರ್, ಹೌದು ಸರ್. ಸರ್, ಯಾವುದೇ ಸಾವಯವ ಗೊಬ್ಬರ ಆಗ್ಲಿ, ವರ್ಮಿ ಕಾಂಪೋಸ್ಟ್ ಆಗ್ಲಿ ಅಥವಾ ಪ್ರೆಸ್ ಆಗ್ಲಿ, ಅವರೇನೆ ತಯಾರಿ ಮಾಡುವಂತ ಸಾವಯವ ಗೊಬ್ಬರ ಆಗ್ಲಿ, ಎಲೆ ಬಿದ್ದಿರುವಂತ ಅಲ್ಲಿ ಕಾಂಪೋಸ್ಟ್ ಮಾಡ್ತಾರೆ, ಅದನ್ನ ಪ್ರಯೋಗ ಮಾಡಿದೆ. ಯಾವುದೇ ಸಾವಯವ ಗೊಬ್ಬರ ಖಂಡಿತ ಪ್ರತಿ ವರ್ಷ ಎಷ್ಟಾಗ್ತೀರಾ ಅಷ್ಟೇ ಒಳ್ಳೇದು ಮಣ್ಣಿಗೆ. ಸಾವಯವ ಇಂಗಾಲ ಏನ್ ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ದ ಲೈಫ್ ಆಫ್ ಸಾಯಿಲ್. ಅದೇ ಜೀವ ಕೊಡೋದು ಮಣ್ಣಿಗೆ. ಸೊ ಆ ಜೀವ ಕೊಡುವಂತ ವಿಷಯನ ನಾವು ಹೆಚ್ಚಿಗೆ ಬಳಕೆ ಮಾಡಿದ್ರೆ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ. ಒಂದ್ 2-3 ವಿಷಯಗಳು ಕೂರ್ಗ್ ಕಾಫಿ ಬೆಳೆಗಾರರಿಗೆ ಖಂಡಿತ ತಿಳಿಸ್ಬೇಕು. ಇದು ಗೊತ್ತಿರೋದೇ, ಬಟ್ ಆದ್ರೂ ಯಾತಕ್ಕೆ ಇಷ್ಟು ಗೊಬ್ಬರ ಮಹತ್ವ ಅನ್ನೋದು ಅದರ ಬಗ್ಗೆ ನಾನು ಮಾತು ಹೇಳ್ತೀನಿ. ಇದು ಮಣ್ಣಿಗೆ ಜೀವ ಕೊಡುವಂತ ಒಂದು ವಿಷಯ. ಇದು ಎಲ್ಲಾ ಸೂಕ್ಷ್ಮ ಜೀವಾಣುಗಳಿಗೆ ಒಂದು ಆಹಾರ. ಹೌದು. ಸೂಕ್ಷ್ಮ ಜೀವಾಣುಗಳು ಯೂರಿಯಾ ತಿನ್ನಲ್ಲ ಅಥವಾ ರಾಕ್ ಫಾಸ್ಫೇಟ್ ತಿನ್ನಲ್ಲ, ಬರೀ ಸಾವಯವ ವಸ್ತುನೇ ತಿನ್ನೋದು. ಈ ಸಾವಯವ ವಸ್ತು ತಿಂದಾಗ ತನ್ನ ಆರೋಗ್ಯ ಅಂದ್ರೆ ಜೀವಾಣುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ತಿಂದು ಅದನ್ನ ಜೀರ್ಣ ಮಾಡಿದನ್ನ ಬಿಡುಗಡೆ ಮಾಡಿ ಮಣ್ಣಿಗೆ ಸೇರಿಸಿದಾಗ ಜೊತೆಗೆ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಆ 16 ಪೋಷಕಾಂಶಗಳು ಬರುತ್ತೆ. ಅದರ ಜೊತೆಗೆ ಈ ಗ್ರೋತ್ ಪ್ರಮೋಟರ್ಸ್ ಅಥವಾ ಬೆಳೆಯೋದಕ್ಕೆ ಏನೇನು ಬೇಕಾಗಿರುವ ಅಂಶಗಳಿದೆಯೋ ಅದನ್ನು ಬಿಡುಗಡೆ ಆಗುತ್ತೆ ಇದರಿಂದ. ಎರಡನೇದು ಏನಂದ್ರೆ, ಮಣ್ಣಲ್ಲಿ 3 ತರ ಗುಣಗಳು ಬರುತ್ತೆ. ಒಂದು ಭೌತಿಕ ಗುಣಗಳು ಅಂದ್ರೆ ಫಿಸಿಕಲ್ ಫೀಚರ್ಸ್ ಅಂತ ಏನ್ ಹೇಳ್ತೀವಿ, ನೀರ್ ಹಿಡಿಯೋದು ಮತ್ತೆ ಗಾಳಿ ಆಡೋದು ಇಂಥದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಮತ್ತೆ ಜೈವಿಕ ಗುಣಗಳು ಮೈಕ್ರೋಬಯಾಲಜಿಕಲ್ ಪ್ರಾಪರ್ಟೀಸ್ ಅದನ್ನ ಹೇಳ್ತೀವಿ, ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ರಾಸಾಯನಿಕ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಮೂರುನು ಸಾವಯವ ವಸ್ತು ಅಥವಾ ನಾವು ಸಾವಯವ ಗೊಬ್ಬರಗಳು ಹಾಕ್ತೀವಿ, ಇದು ಮೂರುನು ಹೆಚ್ಚಿಗೆ ಮಾಡುತ್ತೆ. ಹೌದು. ಆದ್ರೆ ಯೂರಿಯಾ ಅಥವಾ ರಾಕ್ ಫಾಸ್ಫೇಟ್ ಇದು ಮಾಡೇ ಹೋಗಲ್ಲ. ಅದು ಯೂರಿಯಾ ಬರೀ ನೈಟ್ರೋಜನ್ 46% ಮಾತ್ರ ಕೊಡುತ್ತೆ ಹೊರತು ಈ ಮೂರು ಅಂಶಗಳನ್ನ ಸುಧಾರಣೆ ಮಾಡೋದಿಲ್ಲ. ಇದು ಸುಧಾರಣೆ ಮಾಡೋದು ಈ ಮೂರು ಅಂಶ ಅಂದ್ರೆ ಭೌತಿಕ ಮತ್ತೆ ರಾಸಾಯನಿಕ ಮತ್ತೆ ಜೈವಿಕ ಗುಣಗಳನ್ನ ಹೆಚ್ಚಿಗೆ ಮಾಡುವಂತ ಒಂದು ಶಕ್ತಿ ಇರೋದು ಈ ಸಾವಯವ ಗೊಬ್ಬರಕ್ಕೆ ಮಾತ್ರ. ಹಾಗಾಗಿ ದಯವಿಟ್ಟು ಬಳಸಿ, ಪ್ರತಿ ವರ್ಷ ಬಳಸಿ, ಪ್ರತಿ ಸೀಸನ್ ಬಳಸಿ, ಎಷ್ಟು ಬಳಸ್ತೀರೋ ಅಷ್ಟೇ ಒಳ್ಳೆಯದು. ಬಳಸಿದಾಗ ನೀವು 10-15 kg ಹಾಕಿದ್ರೆ ಬಹಳ ಉತ್ತಮ. ಇದರಿಂದ ಮಣ್ಣಿನ ಆರೋಗ್ಯ ಖಂಡಿತ ಚೆನ್ನಾಗಿ ಆಗುತ್ತೆ. ಅಂಡ್ ಮುಖ್ಯವಾಗಿ ಇನ್ನೊಂದು ನಾನು ಹೇಳಕ್ಕೆ ಮರ್ತೆ, ಇದರಲ್ಲಿ ಇನ್ನೊಂದು ಶಕ್ತಿ ಏನಿದೆ ಅಂತ ಹೇಳಿದ್ರೆ ಬಫರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಬಫರಿಂಗ್ ಕೆಪಾಸಿಟಿನ ಅರ್ಥ ಇಷ್ಟೇನೆ ಸರ್, ಈವನ್ ಸುಣ್ಣ ಹಾಕದೆ ಇದ್ರೂ ಬರೀ ಈ ಆರ್ಗ್ಯಾನಿಕ್ ಮ್ಯಾಟರ್ ಇದ್ರೆ ಅಲ್ಯೂಮಿನಿಯಂ ಹೆಚ್ಚು ಆಗೋ ಒಂದು ಇದನ್ನು ತಡೆಗಟ್ಟುತ್ತೆ. ಸೊ ಆ ಒಂದು ಕೆಪಾಸಿಟಿನ ಇದೆ, ಆ ಒಂದು ಶಕ್ತಿ ಇರೋದ್ರಿಂದ ಸಾವಯವ ಗೊಬ್ಬರದಿಂದಾನೇ ಅದು ಸಾಧ್ಯ. ಈ ಬೇರೆ ರಾಸಾಯನಿಕ ಗೊಬ್ಬರದಿಂದ ಖಂಡಿತ ಅದು ಆಗೋದಿಲ್ಲ. ಹಾಗಾಗಿ ಬಫರಿಂಗ್ ಕೆಪಾಸಿಟಿ, ನ್ಯೂಟ್ರಿಯೆಂಟ್ಸ್, ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ಪ್ರತಿ ಒಂದೂ ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ಇದನ್ನು ಬಳಕೆ ಮಾಡೋದು ಬಹಳ ಉತ್ತಮ. ಹೌದು ಡಾಕ್ಟ್ರೆ, ಈ ಸಂದರ್ಭದಲ್ಲಿ ಅನೇಕರು ಮಾತಾಡ್ತಾರೆ, ನಮ್ಮ ತೋಟದಲ್ಲಿ ಅನೇಕ ಗಿಡ ಮರಗಳಿದಾವೆ, ಅದರಿಂದ ಎಲೆ ಉದುರುತ್ತೆ, ಆಮೇಲೆ ಕಸ ಕಡ್ಡಿ ಎಲ್ಲ ಅಲ್ಲೇ ಸಿಗುತ್ತೆ, ಅದು ಸಾಕಾಗೋದಿಲ್ವಾ, ಇನ್ನು ಮತ್ತೆ ಸಗಣಿ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳನ್ನು ಹಾಕುವ ಅಗತ್ಯ ಇದೆಯಾ, ಇಷ್ಟೊಂದು ಮರಗಳ ಮಧ್ಯದಲ್ಲಿ ನಾವು ಕಾಫಿ ಕಾಳುಮೆಣಸನ್ನ ಬೆಳಿತೀವಿ, ಇದು ಸಾಕಾದೀತು ಅಂತ ಅನ್ಕೊಂಡು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸಾಮಾನ್ಯವಾಗಿ ಪ್ರತಿ ಕಾಫಿ ತೋಟದಲ್ಲಿ ಶೇಡ್ ಟ್ರೀಸ್ ಅಂತ ಹೇಳ್ತೀವಿ, ಅಂದ್ರೆ ನೆರಳು ಕೊಡುವಂತ ಮರಗಳನ್ನ ಮೇಂಟೈನ್ ಮಾಡ್ತಾರೆ. ಕಾಫಿ ರಿಸರ್ಚ್ ಸ್ಟೇಷನ್ ಲೆಕ್ಕದ ಪ್ರಕಾರ ಪ್ರತಿ ವರ್ಷ 1-10 tons ಅಷ್ಟು ಎಲೆ ಮತ್ತೆ ಬೇರೆ ಇತ್ಯಾದಿ ಸಾವಯವ ವಸ್ತುಗಳು ಅಲ್ಲಿ ಸಿಗುತ್ತೆ. ಈ 10 tons ನಾವು ಗೊಬ್ಬರ ಖಂಡಿತ ಮಾಡಬಹುದು. ಈ ಗೊಬ್ಬರ ಮಾಡೋದಕ್ಕೆ ಸಾಮಾನ್ಯವಾಗಿ 45 days ಕೆಲವು ಸತಿ 90 days ಬೇಕಾಗುತ್ತೆ ಗೊಬ್ಬರ ಮಾಡೋದಕ್ಕೆ. ಈ 90 days ಯಾತಕ್ಕೆ ಬೇಕಂತ ಹೇಳಿದ್ರೆ ಈ ಗೊಬ್ಬರ ಮಾಡೋ ಒಂದು ಕೆಲಸನೂ ಈ ಸೂಕ್ಷ್ಮ ಜೀವಾಣಿಗಳೇನೆ ಮಾಡೋದು. ಸೊ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಬಿದ್ದಿರೋ ಕಸ ಕಡ್ಡಿನ ತಿಂದು ಅದನ್ನ ಕಪ್ಪಾಗಿ ಗೊಬ್ಬರ ರೀತಿಯಲ್ಲಿ ಬದಲಾವಣೆ ಮಾಡೋದು ಶಕ್ತಿ ಇರೋದು ಒಂದು ಸೂಕ್ಷ್ಮ ಜೀವಾಣುಗಳು. ಆದ್ರೆ ಈ 90 days ಆದ ನಂತರ ಈ 10 tons ಏನು ಪ್ರಯೋಗ ಮಾಡಿರ್ತೀವೋ ಇದು ಕಾಲು ಭಾಗ ಆಗುತ್ತೆ. ಅಂದ್ರೆ ಸಾವಯವ ವಸ್ತು ಅಂದ್ರೆ ಎಲೆ ಗಿಡ ಕಸ ಕಡ್ಡಿ ಇದೆಲ್ಲ ಮೊದಲು 10 tons ಇದ್ದು ಇದು ಸಾವಯವ ಗೊಬ್ಬರ ಬದಲಾವಣೆ ಆದಾಗ 3 tons ಸಿಕ್ಕೋದು ನಮಗೆ. ಹಾಗಾಗಿ ಈ 3 tons ಒಂದೊಂದು ಗಿಡಕ್ಕೆ ಒಂದು 15 kg ಆ ರೀತಿಯಲ್ಲಿ ಬಳಕೆ ಮಾಡಿದಾಗ ಈ 3 tons ಸಾಕಾಗಲ್ಲ. ಹಾಗಾಗಿನೇ ನಾವು ಬೇರೆ ಕಡೆಯಿಂದ ಸಾವಯವ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ನ ನಾವು ಕೊಂಡ್ಕೋಬೇಕಾಗುತ್ತೆ. ಬಟ್ ಆದ್ರೆ ಇನ್ನೊಂದು ಕಾಫಿ ಬೆಳೆಗಾರರು ಕೂರ್ಗಲ್ಲಿ ಇರೋರು ಅವ್ರು ಗಮನಿಸಬಹುದು ಏನಂತ ಹೇಳಿದ್ರೆ ಹಸು ಕಟ್ಕೊಂಡ್ರೆ ಹೆಚ್ಚಿನ ಜನದಲ್ಲಿ ಹಸು ಕಟ್ಕೊಳ್ಳಲ್ಲ, ಬಟ್ ಹಸು ಸಗಣಿ ಬಹಳ ಮುಖ್ಯ ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ. ಅಥವಾ ಬೇರೆ ತರ ಹತ್ರದಲ್ಲಿ ಇರುವಂತದ್ದು ಈ ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರೆಸ್ ಮಡ್ ಸಿಕ್ಕುತ್ತೆ, ಆ ಪ್ರೆಸ್ ಮಡ್ ನ ಖಂಡಿತ ಬಳಕೆ ಮಾಡಬಹುದು. ಬೇರೆ ರೀತಿಯಿಂದ ಬೇರೆ ಸಾವಯವ ವೇಸ್ಟ್ ಏನೇನೋ ಅಲ್ಲಿ ಸುತ್ತಮುತ್ತಲು ಕಾರ್ಖಾನೆ ಯಾವ್ದಾವ್ದು ಇದೆಯೋ ಅದನ್ನ ಪ್ರಯೋಗ ಮಾಡಬಹುದು. ನಾನು ಒಂದೇ ಒಂದು ಹೇಳ್ಕೊಳ್ಳೋದು ಏನಂದ್ರೆ ಸಾವಯವ ವೇಸ್ಟ್ ಅಂತ ಪದ ಬಳಕೆ ಬಹಳನೇ ತಪ್ಪು. ಖಂಡಿತ ಅದು ವೇಸ್ಟ್ ಅಲ್ಲ, ಅದರ ಪ್ರಯೋಗ ಏನು ಅಂತ ಗೊತ್ತಿಲ್ಲದೆ ಕಾರಣ ನಾವು ಅದನ್ನ ವೇಸ್ಟ್ ಅಂತ ಪದ ಬಳಕೆ ಮಾಡ್ತೀವಿ. ನನ್ನ ದೃಷ್ಟಿಯಲ್ಲಿ ಅದು ಇಟ್ ಇಸ್ ಅ ವ್ಯಾಲ್ಯೂಬಲ್ ರೆಸಿಡ್ಯೂ. ಅದೇ ಸಾವಯವ ವೇಸ್ಟ್ ಅನ್ನೋದಕ್ಕಿಂತ ಸಾವಯವ ವೆಲ್ತ್ ಅನ್ಬೇಕು. ಸಾವಯವ ವೆಲ್ತ್ ವೇಸ್ಟ್ ಅಂತ ಅದು ತಪ್ಪಾಗಿ ಬಳಕೆ ಮಾಡ್ತಾರೆ. 33 ವರ್ಷದಲ್ಲಿ 15 ವರ್ಷ ಈ ರೀಸೈಕ್ಲಿಂಗ್ ಆಫ್ ಆರ್ಗ್ಯಾನಿಕ್ ರೆಸಿಡ್ಯೂಸ್ ಅನ್ನೋ ಒಂದು PhD ಕೋರ್ಸ್ ತಗೊಂಡಿದ್ದು, ನಾನಾ ಟೆಕ್ನಾಲಜಿಗಳು ನಮ್ಮ ಹುಡುಗರಿಗೆ ಹೇಳ್ಕೊಟ್ಟಿದ್ದು. ಸೊ ಆ ರೀತಿಯಲ್ಲಿ ನಾನು ಯಾವ್ದನ್ನು ವೇಸ್ಟ್ ಅಂತ ಖಂಡಿತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಅದು ಖಂಡಿತ ವೆಲ್ತ್. ಹೌದು. ಅದನ್ನು ಯಾವ ರೀತಿ ಸರಿಪಡಿಸಿ ಅದನ್ನ ಸಾವಯವ ವಸ್ತುನ ನಾವು ಬದಲಾವಣೆ ಮಾಡ್ತೀವೋ ಅದು ನಮ್ಮ ಕೈಯಲ್ಲಿ ಇರೋದು. ನಿಜ ಡಾಕ್ಟ್ರೆ, ಈಗ ಅನೇಕರಿಗೆ ಗೊತ್ತಾಗಿದೆ ನಮ್ಮ ಮಣ್ಣುಗಳು ಸರಿಯಿಲ್ಲ, ನಾವು ಮಾಡುವ ಕೆಲಸಗಳು ಸರಿಯಿಲ್ಲ, ನಾವು ಹಾಕಿರುವ ಮರಗಳು ಸರಿಯಿಲ್ಲ, ನಮ್ಮ ಹಿರಿಯರು ಮಾಡ್ತಾ ಇದ್ದ ಕೆಲಸಗಳೇ ಚೆನ್ನಾಗಿದ್ದವಂತ ಅನ್ಕೊಂಡು ಆ ನಿಟ್ಟಿನತ್ತ ಆಲೋಚನೆ ಮಾಡ್ತಾ ಇದಾರೆ. ಈಗ ಉದಾಹರಣೆಗೆ ದನ ಕರು ಸಾಕಾಗಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಕೈ ಬಿಟ್ರಿ, ಮತ್ತೆ ಶುರು ಮಾಡ್ಕೊಂಡಿದ್ರೆ ಒಬ್ಬೊಬ್ರೆ, ಕೆಲವೊಬ್ರಂತೂ ಬಿಟ್ಟೇ ಇಲ್ಲ, 10-20 ಹಸುಗಳನ್ನ ಎಮ್ಮೆಗಳನ್ನ ಸಾಕ್ತಿದಾರೆ. ಹಾಗೆ ಬರೀ ಸಿಲ್ವರ್ ಗಳನ್ನ ಹಾಕಿದ್ದು ತಪ್ಪಂತ ಅನ್ಕೊಂಡು ನಿಧಾನಕ್ಕೆ ಅವನ್ನೆಲ್ಲ ತೆಗಿತಾ ಹೋಗಿ ಈಗ ಕಾಡು ಮರಗಳನ್ನ ಬೆಳೆಸ್ತಿದ್ದಾರೆ, ಹತ್ತಿ ಮರಗಳನ್ನ ಉಳಿಸ್ಕೊಳ್ತಿದ್ದಾರೆ. ಹೀಗೆ ವಿಶೇಷವಾಗಿ ಸಿಲ್ವರ್ ಮರ ಹೇರಳವಾಗಿ ಕಾಣಸಿಗುವ ಮಲೆನಾಡಿನ ಈ ಭಾಗದಲ್ಲಿ ಅದ್ರ ಬಗ್ಗೆ ಅಪಸ್ವರನ ಇದೆ, ಅದು ಒಳಿತಲ್ಲ ಅಂತ ಮಾತಾಡೋದಿದೆ. ಆದ್ರೆ ಕಾಳುಮೆಣಸಿಗೆ ಬಹಳ ಸೂಕ್ತವಾದ ಮರ ಅಂತ ಹೇಳೋರು ಇದ್ದಾರೆ, ಅದು ಸರಿನೇ. ಆದ್ರೆ ಕಾಫಿ ತೋಟಕ್ಕೆ ಮಣ್ಣಿನ ಫಲವತ್ತತೆಗೆ ಸಿಲ್ವರ್ ಮರ ಹೇಗೆ ಪೂರಕವಾಗಬಹುದು ಅಥವಾ ಮಾರಕವಾಗಬಹುದು ಅಂತ ಹೇಳ್ತೀರಿ? ಸಿಲ್ವರ್ ಓಕ್ ಮರದ ಎಲೆ ನೋಡಿದ್ರೆ ನಾವೆಲ್ಲ ಹಿಂಭಾಗದಲ್ಲಿ ಅದು ಸಿಲ್ವರ್ ಕಲರ್ ಇರೋದ್ರಿಂದ ಅದು ಸಿಲ್ವರ್ ಓಕ್ ಅಂತ ಹೆಸರು. ಅದು ಇನ್ನೊಂದು ರೀತಿಯಲ್ಲಿ ಏನಂದ್ರೆ ಅದು ಅಲ್ಯೂಮಿನಿಯಂ ನಾವು ಪೇಂಟ್ ಮಾಡಿದಾಗ ಯಾವ ರೀತಿ ಆಗುತ್ತೋ ಅದೇ ರೀತಿಯಲ್ಲಿ ಇದೆ ಅದು. ಹೌದು. ಹಾಗಾಗಿ ಆ ಸಿಲ್ವರ್ ಓಕ್ ಮರಕ್ಕೆ ಕೆಳಗೆ ಆ ಮಣ್ಣನ್ನು ತಗೊಂಡು ಪರೀಕ್ಷೆ ಮಾಡಿದರೆ ಅದರ ಪಿ ಎಚ್ ಖಂಡಿತ ಕಮ್ಮಿ ಇರುತ್ತೆ. ಅಲ್ಯೂಮಿನಿಯಂ ಅಂಶ ಆ ಗಿಡದ ಸುತ್ತಮುತ್ತಲು ಖಂಡಿತ ಹೆಚ್ಚಿಗೆ ಇರುತ್ತೆ. ಇದು ಗೊತ್ತಿರೋ ವಿಚಾರನೆ ಸರ್. ಹಾಗಾಗಿ ಅದು ಶೇಡ್ ಕೊಡುವಂತ ಮರನೇ ಖಂಡಿತ. ಜೊತೆಗೆ ಅದರ ಬೇರ್ ಸುತ್ತಲೂ ಮಣ್ಣು ಖಂಡಿತ ಅಸಿಡಿಕ್ ಇದ್ದೇ ಇರುತ್ತೆ. ಸೊ ಹಾಗೆ ಅಲ್ಲಿನ ದೂರಕ್ಕೆ ಸಂಬಂಧಪಟ್ಟಿದ್ದ ಮಣ್ಣಿಗೆ ಅದನ್ನ ಆರೋಗ್ಯ ಏನು ಅದನ್ನ ಕೆಡಿಸಕ್ ಹೋಗಲ್ಲ ಅದು. ಬಟ್ ಅದರ ಬೇರ್ ಸುತ್ತಮುತ್ತಲು ಖಂಡಿತ ಈ ಒಂದು ವಿಷಯ ಇದೆ. ಮತ್ತೆ ಕ್ಯಾಲ್ಸಿಯಂ ಮೆಗ್ನೇಶಿಯಂ ಅಂಶಗಳು ಕಡಿಮೆ ಆಗ್ಲಿಕ್ಕೆ ಇದು ಪೂರಕವಾಗುತ್ತಾ ಅಥವಾ ಹೇಗೆ ಹೇಳ್ಕೊಳ್ಳುತ್ತಾ? ಖಂಡಿತ ಸರ್, ಎಳ್ಕೊಳ್ಳುತ್ತೆ ಅದು. ಹಾಗಾಗಿ ಎಳ್ಕೊಂಡು ಬಾಕಿ ಇರುವಂತದ್ದು ಅಲ್ಯೂಮಿನಿಯಂ ಒಂದು ಇರುತ್ತೆ. ಹಾಗಾಗಿ ಆ ಅಲ್ಯೂಮಿನಿಯಂ ಹೆಚ್ಚು ಇರೋದ್ರಿಂದ ಈ ಪಿ ಎಚ್ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಸಿಲ್ವರ್ ಓಕ್ಗೂ ಮಣ್ಣಿನ ರಸಸಾರಕ್ಕೂ ಸಂಬಂಧ ಇದೆ. ಹತ್ತಿ ಮರಗಳು, ಹಾಲ್ವಾಣ ಇವೆಲ್ಲ ತೋಟಕ್ಕೆ ಒಳ್ಳೆವೆ. ಒಳ್ಳೆ ಕಾಫಿ ಗಿಡ ತರನೇ ಅದನ್ನು ಬೆಳ್ಕೊಳ್ಳುತ್ತೆ, ಅದನ್ನೇನು ತೊಂದರೆ ಉಂಟು ಮಾಡೋದಿಲ್ಲ. ಹೀಗೆ ನಾವು ಹುಡುಕ್ತಾ ಹೋದ್ರೆ ತುಂಬಾ ವಿಷಯಗಳು ನಮ್ಮ ಮಣ್ಣಿನ ಬಗ್ಗೆ ಮಾತಾಡೋ ಇದಾವೆ ಅಲ್ವಾ? ಅತಿ ಮಳೆ ಬಂದಾಗ ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗ್ತವೆ ಪೋಷಕಾಂಶಗಳು, ಮತ್ತೆ ಆಳದ ಪದರಿನಲ್ಲಿ ಸಿಕ್ಕಾಕೊಳ್ತವೆ. ಈ ಬಸಿ ಗಾಲುವೆಗಳನ್ನ ಮಾಡಿಕೊಂಡು ಆ ಮೂಲಕ ನೀರನ್ನ ಬೇಗ ಬೇಗ ಹೊರಗಡೆ ಕಳಿಸೋದನ್ನು ಸೂಕ್ತವಾದೀತ ಮಣ್ಣಿನ ಫಲವತ್ತತೆನ ಕಾಪಾಡಲಿಕ್ಕೆ? ಸರ್, ಬಸಿ ಗಾಲುವೆ ಮಾಡೋದು ಬಹಳ ಉತ್ತಮ. ಆದ್ರೆ ಒಂದು ಮನವಿ ಏನಂತ ಹೇಳಿದ್ರೆ, ಬರುವಂತ ನೀರನ್ನ ಸಂಗ್ರಹಣೆ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಪ್ರಯೋಗ ಮಾಡ್ಕೊಬಹುದು. ನಮ್ಮ ಸರ್ಕಾರನು ಫಾರ್ಮ್ ಪಾಂಡ್ಸ್ ಅಂತ ಏನ್ ಕರಿತೀವಿ ಹೆಚ್ಚಾಗಿ ಅದನ್ನ ಮಾಡಿ ಅಂತ ನಮ್ಮ ರೈತರಿಗೆ ಮತ್ತೆ ಕಾಫಿ ಬೆಳೆಗಾರರಿಗೆ ಎಲ್ಲರಿಗೂ ನಮ್ಮ ಸರ್ಕಾರದ ಮೂಲಕ ತಿಳಿಸಿದ್ದಾರೆ. ಹೌದು. ಇದು ಯಾವ ರೀತಿ ಒಳ್ಳೇದು ಅಂತ ಹೇಳಿದ್ರೆ, ಅದನ್ನ ಯಾಕೆ ಪ್ಲಾಸ್ಟಿಕ್ ಹಾಕ್ಬೇಕು ಅಂತ ಹೇಳಿದ್ರೆ, ಇಲ್ಲಾದ್ರೆ ಆ ನೀರು ಇಲ್ಲಲ್ಲ ಅದು ಬಸ್ದು ಹೋಗ್ಬಿಡುತ್ತೆ. ಆ ಕಾರಣದಿಂದ ನಾವು ಕಾಲುವೆ ಮಾಡಿ ಆ ನೀರೆಲ್ಲ ಒಂದು ಅಥವಾ ಎರಡ್ ಮೂರ್ ಕಡೆ ತಗ್ಗಿರೋ ಕಡೆನೆ ಹೋಗೋದ್ರ ಕಾರಣ ಎರಡ್ ಮೂರ್ ಕಡೆ ಫಾರ್ಮ್ ಪಾಂಡ್ ನ ಮಾಡಿದ್ರೆ ನೀರಿನ ವಿಷಯದಲ್ಲಿ ಒಳ್ಳೇದು. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ತಾವುಗಳು ಹಾಕಿರೋ ಗೊಬ್ಬರಗಳು ಏನೇನಿದೆಯೋ ಆ ಗೊಬ್ಬರಗಳು ಏನಾದ್ರೂ ಯೂರಿಯಾ ಹಾಕಿದ್ರೆ ಕರಗಿ ಕೊಚ್ಕೊಂಡು ಈ ನೀರಲ್ಲಿ ಸೇರಿರುತ್ತೆ. ಹೌದು. ಈ ನೀರನ್ನ ಟೆಸ್ಟ್ ಮಾಡಿದ್ರೆ ನೋಡಿದ್ರೆ ಈ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮತ್ತೆ ಬೇರೆ ಹಾಕಿರೋ ಪೋಷಕಾಂಶಗಳು ಎಲ್ಲಾನು ಅಂಶ ಅಲ್ಲೇ ಇರುತ್ತೆ. ಹಾಗಾಗಿ ಇಟ್ ಇಸ್ ಎ ಲಿಕ್ವಿಡ್ ಫರ್ಟಿಲೈಸರ್ ಅಂತಾನೆ ಹೇಳ್ಬಹುದು. ಸೊ ಹಾಗಾಗಿ ಇದನ್ನ ಮತ್ತೆ ಪುನರ್ಬಳಕೆ ಮಾಡಬಹುದು. ಬ್ಲಾಸಮ್ ಶವರ್ಸ್ ಬರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ಹೊಡಿತಾರೆ. ಆ ಸ್ಪ್ರಿಂಕ್ಲರ್ ಹಾಕಿ ಹೊಡೆದಾಗ ಈ ಪೋಷಕಾಂಶಗಳು ಜೊತೆ ಸೇರಿದಾಗ ಖಂಡಿತ ದೇ ವಿಲ್ ಬಿ ಬ್ಲಾಸಮ್. ಆ ಬ್ಲಾಸಮ್ ಬರೋದು ತಮಗೆಲ್ಲ ಗೊತ್ತಿದೆ, ಬರೀ 48 ಗಂಟೆ ಒಳಗೆ ಬ್ಲಾಸಮ್ ಆಗಿ ಮುಗಿದೋಗ್ಬಿಡುತ್ತೆ ಆ ಒಂದು ಸೈಕಲ್. ನಿಜ ನಿಜ, ಅದು ಅತಿ ಸೂಕ್ಷ್ಮ. ಸೊ ಅಂತ ಹೀಗೆ ಈ ನೀರಿನ ಬಳಕೆ ಖಂಡಿತ ಮಾಡಬಹುದು. ಹೌದು. ಒಟ್ಟಾರೆ ತಾವು ಹೇಳೋದು, ಕೊಡಗಿನ ಮಣ್ಣುಗಳ ರಸಸಾರ ಕಡಿಮೆ ಇದೆ, ಅಪರೂಪಕ್ಕೆ ತಟಸ್ಥವಾಗಿರೋದನ್ನ ಕಾಣಬಹುದು ಅಷ್ಟೇ. ಖಂಡಿತ ಸರ್. ರಸಸಾರ ಕಡಿಮೆ ಇರುವ ಮಣ್ಣುಗಳಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್ ತೀರಾ ಕಮ್ಮಿ ಇದ್ದಾಗ ಈ ಅಲ್ಯೂಮಿನಿಯಂ ಮತ್ತೆ ಐರನ್ ಖಂಡಿತ ತೊಂದರೆಗಳು ಇದ್ದೇ ಇರುತ್ತೆ. ಹೌದು. ಇದರಿಂದ ಶಿಲೀಂಧ್ರ ರೋಗಗಳು, ಫಂಗಲ್ ಪ್ರಾಬ್ಲಮ್ ಕಾಣುತ್ತೆ. ಈ ಶಿಲೀಂಧ್ರ ರೋಗಗಳು ಕಾಣಿಸ್ಕೊಳ್ಳೋದ್ರಿಂದ ಬೆಳೆಗಳಿಗೂ ಸಮಸ್ಯೆ, ಮತ್ತೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದು ಬೆಳೆ ಹೋಗ್ಬಿಡುತ್ತೆ. ಆದ್ದರಿಂದ ಸುಣ್ಣದ ಬಳಕೆ, ಅತಿ ಪಿ ಹೆಚ್ ಕಡಿಮೆ ಇರುವ ಮಣ್ಣುಗಳಲ್ಲಿ ಜಿಪ್ಸಮ್ ಅನ್ನು ಉಪಯೋಗ ಮಾಡಿಕೊಳ್ಳೋದು, ಪುಡಿ ಸುಣ್ಣದ ಬದಲಾಗಿ ಹರಳಿನ ರೂಪದಲ್ಲಿ ಸಿಗುವ ಸುಣ್ಣವನ್ನ ಹಾಕೊಳ್ಳೋದು, ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿಕೊಳ್ಳೋದು, ಇವೆಲ್ಲ ಉಪಯೋಗಕಾರಿ. ಕಾಫಿ ಬೆಳೆ ನೋಡ್ಲಿಕ್ಕೆ ಚಂದ ಅಂತ ಅನ್ಸುತ್ತೆ, ಕಾಫಿ ಬೆಳೆಗಾರರ ಬದುಕನು ಚೆನ್ನಾಗಿದೆ ಅಂತ ಮಾತಾಡುತ್ತಿದೆ. ಆದ್ರೆ ಏನೆಲ್ಲ ವಿಚಾರಗಳಿದಾವೆ, ಏನೆಲ್ಲ ಕಷ್ಟಗಳಿದಾವೆ ಅಂತ ಅನೇಕರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಹೌದು ಸರ್, ಸರ್ ಕೃಷಿ ಅಥವಾ ಕಾಫಿ ಏನೇ ಆಗ್ಲಿ ಕಷ್ಟಗಳು ಖಂಡಿತ ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ಸರಿಪಡಿಸೋ ರೀತಿಯಲ್ಲಿ ಮಾಡಿದ್ರೆ, ತನ್ನ ಆರೋಗ್ಯ ಕಾಪಾಡಿದ್ರೆ ಬಹಳ ಒಳ್ಳೇದು ಸರ್. ಹೌದು, ಬಹಳ ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಸಂತೋಷ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಾನು ಒಂದೇ ಕೇಳ್ಕೊಳ್ಳೋದು ಏನಂದ್ರೆ, ಮಣ್ಣಿನ ಆರೋಗ್ಯ ದಯವಿಟ್ಟು ಕಾಪಾಡಿ, ಮಣ್ಣು ಪರೀಕ್ಷೆ ಮಾಡಿ, ಅದರ ಆಧಾರದ ಮೇಲೆ ನೀವು ಪೋಷಕಾಂಶಗಳು ಬಳಸಿ, ಖರ್ಚಿನ ಕಡಿಮೆ ಮಾಡಿ, ಫಲಿತಾಂಶದ ಮೇಲೆ ನೀವು ಪೋಷಕಾಂಶ ಕಡಿಮೆ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಆರೋಗ್ಯ, ಮಣ್ಣಿನ ಆರೋಗ್ಯ ಚೆನ್ನಾಗಿ ಆಗುತ್ತೆ. ಮಣ್ಣಿನ ಆರೋಗ್ಯ ಚೆನ್ನಾಗಿ ಇದ್ರೆ ನಿಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ, ನಿಮ್ಮ ಪಾಕೆಟ್ಟಿನ ಆರೋಗ್ಯನು ಚೆನ್ನಾಗಿರುತ್ತೆ. ಮಣ್ಣೇ ದೈವ, ಮಣ್ಣೇ ಜೀವ. ಹೌದು ಹೌದು, ಇದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಹೌದು ಸರ್, ಧನ್ಯವಾದಗಳು ಡಾಕ್ಟ್ರೆ, ನಮಸ್ಕಾರ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ರೈತ ಬಂಧುವರೇ, ಕೇಳುಗರೆ, ಕೊಡಗಿನ ಮಣ್ಣುಗಳ ಗುಣಧರ್ಮಗಳು, ಈ ಮಣ್ಣುಗಳಲ್ಲಿ ಆಗಿರುವ ಲೋಪದೋಷಗಳು, ಸರಿಪಡಿಸುವ ಕ್ರಮಗಳು, ಈ ಕುರಿತಂತೆ ಇದುವರೆಗೆ ಮಾತನಾಡಿದವರು, ನಿನ್ನೆಯೂ ವಿಚಾರಗಳನ್ನು ತಿಳಿಸಿದವರು, ಬೆಂಗಳೂರಿನಲ್ಲಿ ನೆಲೆಸಿರುವ ನಿವೃತ್ತ ಮಣ್ಣು ವಿಜ್ಞಾನಿ ಡಾಕ್ಟರ್ ವಿ ಆರ್ ರಾಮಕೃಷ್ಣ ಪರಮ ಅವರು ಮಾತನಾಡಿದರು. 3 ದಶಕಗಳ ಕಾಲ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತಿಳುವಳಿಕೆಯನ್ನು ಇಟ್ಕೊಂಡಿದ್ದಾರೆ, ಅಧ್ಯಯನವನ್ನು ಮಾಡಿದ್ದಾರೆ. ಮಣ್ಣಿನ ಆರೋಗ್ಯವೇ ನಮ್ಮ ಆರೋಗ್ಯ, ಸಮಾಜದ ಸುರಕ್ಷತೆ. ಬೆಳೆಗಳಲ್ಲಿ ಇಳುವರಿ ವ್ಯತ್ಯಾಸ ಆಗಬಹುದು, ಆದರೆ ಮಣ್ಣಿನ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿಯೇ ಅಧೋಗತಿಯತ್ತ ಸಾಗುತ್ತೆ, ಅದು ಸಮಾಜಕ್ಕೂ ಹೊಡೆತವನ್ನು ಉಂಟು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಮಣ್ಣಿನ ಆರೋಗ್ಯದತ್ತ ಗಮನ ಹರಿಸೋದು ಸೂಕ್ತವಾಗ್ತದೆ. ಡಾಕ್ಟರ್ ವಿ ಆರ್ ರಾಮಕೃಷ್ಣ ಪರಮ ಅವರ ಸಂಖ್ಯೆ ನಿಮಗಾಗಿ ನೀಡ್ತಾ ಇದ್ದೀವಿ, ಗಮನಿಸಿಕೊಳ್ಳಿ. 9341240426 9341240426 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಶ್ರೋತೃಗಳು ಸಂಪರ್ಕಿಸಲು ಸಂಖ್ಯೆ 08272220006. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ, ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಗೌಡ ಸಮಾಜ ಮರುಗುಡು ಇವರ ಕಡೆಯಿಂದ ಇಂದಿಂದ ತಾರೀಕು 30 ಮುಟ್ಟ ಮರಗುಡು ಗೌಡ ಸಮಾಜಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಏರ್ಪಾಡಾಗುಟ್ಟು ಇಂದು ಶಿಬಿರದ ಉದ್ಘಾಟನಾ ಜಂಬರ ನಡೆತ. ಶಿಬಿರನ ಸಮಾಜದ ಅಧ್ಯಕ್ಷ ಕಟ್ಟೆಮನೆಕೆ ಜನಾರ್ದನವ್ ಮಾಡ್ದೋ. ಇವು ಮಾತಾಡಿ ಹಳೆ ಕಾಲದ ಬಂದ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸೋಕು, ಶಿಬಿರಾರ್ಥಿಗ ಶಿಬಿರಲ್ಲಿ ಕಲಿಯುವ ಆಚಾರ ವಿಚಾರದ ಮಾಹಿತಿನ ಸರಿಯಾಗಿ ತಿಳ್ಕೊಳಕ್ಕೂ ಮತ್ತೆ ಬಳಸಿಕೊಳ್ಳಕ್ಕೂ ಅಂತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೇವ್ ಮಾತಾಡಿ ಪ್ರತಿಯೊಬ್ಬನು ಭಾಷೆನ ಸರಿಯಾಗಿ ಬಳಸಿಕೊಳ್ಳಕ್ಕೂ, ಆಗ ಭಾಷೆ ಉಳಿದದೆ, ಭಾಷೆ ಉಳಿದರೆ ಸಂಸ್ಕೃತಿ ಉಳಿಯಕ್ಕೆ ಸಾಧ್ಯ. ಇಂದಿನ ದಿನಗಳಲ್ಲಿ ಹಿರಿಯವರ ಕಾಲದ ಬಂದ ಸಂಸ್ಕೃತಿ ಆಚಾರ ವಿಚಾರಗ ಮರ್ತು ಹೋಗ್ತಿರೋದು ತುಂಬಾ ಬೇಜಾರದ ವಿಷಯ. ಇದನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡಕ್ಕೂ, ಹಂಗೆ ಅಕಾಡೆಮಿನ ಕಡೆಯಿಂದ ಮುಂದಿನ ದಿನಗಳಲ್ಲಿ ಅರೆಭಾಷೆನ ಸೋಬಾನಿನ ದಾಖಲೀಕರಣ ಕೆಲಸ ನಡೆದದೆ ಅಂತ ಹೇಳ್ದು. 2021 ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತು ಪ್ರವಾಸೋದ್ಯಮ ಪಾಲುದಾರರೊಟ್ಟಿಗೆ ಪ್ರವಾಸೋದ್ಯಮ ಇಲಾಖಾ ಸಭಾಬಡಿಯಲ್ಲಿ ಇಂದು ನಡೆತು. ಪ್ರವಾಸಿ ಮಾಹಿತಿ ಕೇಂದ್ರದ ಉದ್ಘಾಟನೆನ ಉಪವಿಭಾಗಾಧಿಕಾರಿ ಮತ್ತು ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರಾದ ಈಶ್ವರ್ ಕುಮಾರ್ ಖಂಡು ಅವು ಮಾಡ್ದೋ. ಇವು ಮಾತಾಡಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪ್ರತಿಯೊಬ್ಬನು ಶ್ರಮಿಸೋಕು, ಅಂತರ್ಗತ ಅಭಿವೃದ್ಧಿಗೆ ಪ್ರವಾಸೋದ್ಯಮ ತಿಳಿದು ಈ ವರ್ಷದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಗುರಿಯಾಗಿಟ್ಟು ಮಕ್ಕ ಈಗಂದಲೇ ಪರಿಸರ ಸ್ನೇಹಿ ಅಭ್ಯಾಸ ಮಾಡಿಕೊಣಕು, ಕೊಡಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರ ಆಹಾರ ಪದ್ಧತಿಗ ತುಂಬಾ ವಿಶಿಷ್ಟ ಆಗಿದ್ದು ಕೊಡಗು ಜಿಲ್ಲೆ ಭಾರತದ ಸ್ಕಾಟ್ಲ್ಯಾಂಡ್ ತೇಳುವ ಹೆಸರು ಪಡೆದಿರುವುದು ತುಂಬಾ ಹೆಮ್ಮೆನ ವಿಷಯ ಅಂತ ಹೇಳ್ದು. ಕೊಡಗು ಜಿಲ್ಲೆಯಲ್ಲಿ ಇಲಿ ಜ್ವರ ತೇಳ್ರೆ ಲೆಪ್ಟ್ರೋಸ್ಪೈರೋಸಿಸ್ ಕಾಯಿಲೆ ಹರಡದಂಗೆ ಎಲ್ಲಾ ಮುಂಜಾಗ್ರತಾ ಕ್ರಮ ಅನುಸರಿಸುವಂಗೆ ಕೊಡಗು ಜಿಲ್ಲಾಧಿಕಾರಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಯಳು. ಈ ಇಲಿ ಜ್ವರ ಸಾಂಕ್ರಾಮಿಕ ಕಾಯಿಲೆ ಆಗಿದ್ದು ಈ ರೋಗಾಣು ಪ್ರಾಣಿಗಳ ಮೂತ್ರದಲ್ಲಿದ್ದು ಈ ಸೋಂಕು ಮನುಷ್ಯನ ದೇಹಕ್ಕೆ ಸೇರಿ ಕಾಯಿಲೆ ಕಂಡು ಬಂದದೆ. ಮನೆ ಪರಿಸರದಲ್ಲಿ ಕಂಡುಬರುವ ಇಲಿ, ಹೆಗ್ಗಣ, ನಾಯಿ, ಬೆಕ್ಕು, ಆಡು, ದನ ಹಿಂಗೆ ಕಾಡು ಪ್ರಾಣಿಗಳ ದೇಹಲಿ ಸಹ ಈ ಸೂಕ್ಷ್ಮ ಜೀವಿ ಇದ್ದು ಸೋಂಕು ಇರುವ ಪ್ರಾಣಿಗಳ ಮೂತ್ರ ವಿಸರ್ಜನೆ ನೀರಿಗೆ ಸೇರಿ ಯಾವುದಾದ್ರು ಒಂದು ರೀತಿಲಿ ಮನುಷ್ಯನ ದೇಹ ಸೇರಿದೆ. ವಾಂತಿ, ಬೇದಿ, ಹೊಟ್ಟೆ ನೋವು, ಜ್ವರ, ಮಾಂಸಖಂಡ ನೋವು, ತಲೆನೋವು ಈ ಕಾಯಿಲೆನ ಲಕ್ಷಣ ಆಗಿದ್ದು 4-9 ದಿನಗಳಲ್ಲಿ ಈ ಕಾಯಿಲೆ ಕಂಡು ಬಂದದೆ. ನೀರಿನ ಉಪಯೋಗಿಸಿಕಾಕನ ತುಂಬಾ ಜಾಗೃತೆಯಿಂದ ಇರೋಕ್ಕೂ, ಒಳ್ಳೆ ಸ್ವಚ್ಛ ನೀರಿನ ಎಲ್ಲದಕ್ಕೂ ಉಪಯೋಗಿಸೋಕೂತ ಜಿಲ್ಲಾಧಿಕಾರಿಯವು ಮಾಹಿತಿ ಕೊಟ್ಟಳು. ವಿರಾಜಪೇಟೆ ಕೂರ್ಗ್ ವ್ಯಾಲಿ ಸ್ಕೂಲ್ಲಿ ಬರುವ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ಸಾರ್ವಜನಿಕರಿಗೆ ಪುಕ್ಸಟೆ ಕೋವಿಶೀಲ್ಡ್ ಲಸಿಕೆ ಕೊಡುವ ಕಾರ್ಯಕ್ರಮ ನಡೆದಿದೆ. 18 ಮೇಲ್ಪಟ್ಟವು ಈ ತಿಂಗಳ 29 ಬುಧವಾರ ಒಳಗೆ 97435224542 ನಂಬರ್ಗೆ, ಇಲ್ಲರೆ 9535937798 ನಂಬರ್ಗೆ ಫೋನ್ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಕ್ಕೆ. ಕೋವಿಶೀಲ್ಡ್ 1ನೇ ಮತ್ತೆ 2ನೇ ಹಂತದ ಲಸಿಕೆ ಹಾಕಿಸಿಕೊಳ್ಳಿಕ್ಕೆ ಅವಕಾಶ ಇದ್ದದೆ ಅಂತ ಸಂಸ್ಥೆನ ಪ್ರಕಟಣೆ ತಿಳಿಸಿಟ್ಟು. ಆಜಾದಿ ಕಾ ಅಮೃತ್ ಮಹೋತ್ಸವ ಮತ್ತೆ ನಾಳೆ ವಿಶ್ವ ರೇಬಿಸ್ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಪಾಲಿಕ್ಲಿನಿಕ್ ಆಸ್ಪತ್ರೆಯಲ್ಲಿ ನಾಳೆಯಿಂದ ಬರುವ ತಿಂಗಳ 1 ಮುಟ್ಟ ಪುಕ್ಸಟೆ ರೇಬಿಸ್ ಲಸಿಕಾ ಶಿಬಿರ ನಡೆದಿದೆ. ಮಡಿಕೇರಿ ಪಟ್ಟಣ ಮತ್ತೆ ಸುತ್ತಮುತ್ತ ಗ್ರಾಮದವು ತಮ್ಮ ಸಾಕು ಪ್ರಾಣಿಗಳಿಗೆ ರೇಬಿಸ್ ಲಸಿಕೆ ಹಾಕಿಸಿಕೊಳ್ಳುವಂಗೆ ಪಶುಪಾಲನಾ ಮತ್ತೆ ಪಶುವೈದ್ಯಕೀಯ ಸೇವಾ ಇಲಾಖೆನ ಜಿಲ್ಲಾ ಪಾಲಿಕ್ಲಿನಿಕ್ ಉಪನಿರ್ದೇಶಕರು ತಿಳಿಸಿದರು. ಅಮೆರಿಕದ ಬಲ್ಲಚಂಡ ನಯನ ಮತ್ತೆ ತಂಡದವು ಮರ್ಕರ ಹೋಮ್ ಆಫೀಸ್ ಸಹಯೋಗಲಿ ನಡೆಸಿದ ಗ್ಲೋಬಲ್ ಕೊಡವತ ಕಫ್ 2021 ಪೈಪೋಟಿನ ಆಖಿರಿ ಪಂದ್ಯದಲ್ಲಿ ಕೊಡಗು ತಂಡ ಅತಿ ಹೆಂಚು ಅಕ್ಕ ತಗೊಂಡು ಚಾಂಪಿಯನ್ ಆಗಳು. ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕಮ್ಮಿ ತೇಳ್ರೆ 5 ವರ್ಷ ಅತ್ಯುತ್ತಮ ಸೇವೆ ಮಾಡಿರೋಕೆ ತಲಾ 25,000 ರೂಪಾಯಿ ಪ್ರಶಸ್ತಿ ಪತ್ರ ಮತ್ತೆ ಸಂಸ್ಥೆಗೆ 1,00,000 ರೂಪಾಯಿ ನಗದು ಬಹುಮಾನ ಕೊಟ್ಟವೆ. ಈ ಇನಾಮನ ಮಕ್ಕಳ ದಿನಾಚರಣೆ ಅಂದು ಕೊಟ್ಟವೆ. 2021-22 ಸಾಲಿನ ಇನಾಮಗೆ ನಿಗದಿಪಡಿಸಿರುವ ಅರ್ಜಿನ ಉಪನಿರ್ದೇಶಕರ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪಡೆದು ಬರುವ ತಿಂಗಳ 11 ಹುಡುಕುತ್ತಾ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಳು. ಬರುವ ತಿಂಗಳ 17 ನಡೆಯುವ ಕಾವೇರಿ ತುಲಾ ಸಂಕ್ರಮಣ ಜಾತ್ರೆಗೆ ಸಂಬಂಧಪಟ್ಟಂಗೆ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಬಳ್ಳಡ್ಕ ಕುಟುಂಬಸ್ಥರು ಭಾಗಮಂಡಲದ ಬಳ್ಳಡ್ಕ ಇನ್ ಮನೆಯಲ್ಲಿ ಎಲ್ಲವೂ ಸೇರಿ ಕಾವೇರಿ ಗದ್ದೆಯಲ್ಲಿ ಬೆಳೆದ ಅಕ್ಕಿನ ಖಜಾನೆಗೆ ಹಾಕಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿತು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಟ್ಟಳ್ಳಿ. ಇಲ್ಲಿ ರಸಗೊಬ್ಬರಗಳಾದ ಯೂರಿಯಾ, ಎಂಒಪಿ, ಡಿಎಪಿ 10-26-26, 19-all, 15-all, ರಾಕ್ ಪಾಸ್ಪೇಟ್, ಪಾಲಿ ಹಲೈಟ್, ಫ್ಯಾಕ್ಟಂಪಾಸ್, ಅಲ್ಲದೆ ಅಗ್ರಿ ಲೈನ್, ನೀಮ್ ಕೇಕ್, ಕಾಫರ್ ಸಲ್ಫೇಟ್, ಅಲ್ಟ್ರಾಟೆಕ್ ಸಿಮೆಂಟ್, ಹತ್ಯಾರು, ಕ್ರಿಮಿನಾಶಕ, 12th ಬೋರ್ ಕೋವಿತೋಟ, 0.22 ಕೋವಿತೋಟ, ಬೇಲಿ ತಂತಿ ದೊರೆಯುತ್ತದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಚಟ್ಟಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಕಟಣೆ ಕೋರಿದೆ. ಡ್ಯಾನಿ ಎಲೆಕ್ಟ್ರಿಕಲ್ಸ್ ಪೊನ್ನಂಪೇಟೆ, ಎಲ್ಲಾ ತರಹದ ಮಿಕ್ಸಿ ಹಾಗೂ ಗ್ಯಾಸ್ ಸ್ಟೌ ರಿಪೇರಿಗೆ ಸಂಪರ್ಕಿಸಿ ಡ್ಯಾನಿ ಎಲೆಕ್ಟ್ರಿಕಲ್ಸ್, ಜಿಎಂಪಿ ಶಾಲೆ ಎದುರು, ಪೊನ್ನಂಪೇಟೆ. ಸೂಪರ್ ಬ್ರ್ಯಾಂಡ್ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅಭಿಲಾಷ್ ನಲ್ಲಿ ಸ್ಯಾಮ್ಸಂಗ್, ಬಾಶ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ, ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್ಸ್, ವಿರಾಜಪೇಟೆ. ಬೆಟ್ಟಗೇರಿ ಗ್ರಾಮ ಪಂಚಾಯತಿಗೊಳಪಟ್ಟ ಪಾಲೂರು ವಾರ್ಡ್ ಸಭೆ ಅಲ್ಲಿನ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಾಳೆ ಮಂಗಳವಾರ ಪೂರ್ವಾಹ್ನ 10:30. ಕಾರಗುಂದ ವಾರ್ಡ್ ಸಭೆ ಅಲ್ಲಿನ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಾಳೆ ಮಧ್ಯಾಹ್ನ 12:00. ಬೆಟ್ಟಗೇರಿ ವಾರ್ಡ್ ಸಭೆ ಅಲ್ಲಿನ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಾಳೆ ಅಪರಾಹ್ನ 3:00 ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ಕೋರಿದೆ. ದಂಡನೆ ರುದ್ರಗುಪ್ಪೆ ಗ್ರಾಮ, ಅಪ್ಪಂಡೇರಂಡ ದಿವ್ಯಾಗಣಪತಿ ನೀಮಾ ದಂಪತಿರ ಮೋವ, ಯಶ್ವಿಕಂಡ ನಾಲನೇ ಕಾಲತ್ರ ಪುಟುನನ್ನಮ್ಮ ಇಂದ್ ಕುಂಜಿ ಅಪ್ಪಂಡೇರಂಡ ಯಶ್ವಿಕಂಗ್ ನಲ್ಲಾಮೆ ಬೈಂದಿತ್ ಪಪ್ಪ ಅಮ್ಮ ತಮ್ಮಣ ಕ್ರಿಷ್ ಅವಯ್ಯ ಶಾರದಾನಂಜಪ್ಪ ಇನ್ಯೋರ್ ಅವಯ್ಯ ಅರೆಯಡ ಸುಶೀಲಾ ಸುಬ್ಬಯ್ಯ ಒಕ್ಕಕಾರ ಪಿಂಜ ಬೆಂದು ಚಂಗಾದಿಯ. ಹ್ಯಾಪಿ ಬರ್ಡೇ ಯಶ್ವಿಕ. ಮಡಿಕೇರಿಯ ರಾಜಶೇಖರ್ ಹೋಮ್ನಿಟ್ಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳ ಮೇಲೆ 30% ಡಿಸ್ಕೌಂಟ್. ಈ ಕೊಡುಗೆ ಇದೇ ಸೆಪ್ಟೆಂಬರ್ 25-30 ಮಾತ್ರ. ತ್ವರೆ ಮಾಡಿ ರಾಜಶೇಖರ್ ಹೋಮ್ನಿಟ್ಸ್, ಜೂನಿಯರ್ ಕಾಲೇಜು ಹತ್ತಿರ, ಮಡಿಕೇರಿ. ಬಲ್ಲಿಮುಂಡೂರು ಗ್ರಾಮ ಪಂಚಾಯತಿಯ ಮುಗುಟಗೇರಿ ನಡಿಕೇರಿ ವಾರ್ಡ್ನ ವಾರ್ಡ್ ಸಭೆ ಇದೇ 29 ಅಪರಾಹ್ನ 3:00 ನಡಿಕೇರಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಬಲ್ಲಿಮುಂಡೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಇತ್ತೀಚೆಗೆ ನಿಧನರಾದ ಬಿಳಿಗೇರಿ ಗ್ರಾಮ ಪೂಜಾರಿರ ಕುಶಾಲಪ್ಪ ರಘು ಅವರ ಪತ್ನಿ ರೋಹಿಣಿ ಅವರ ಅತಿಥಿ ಕರ್ಮಾಂತರ ನಾಳೆ ಮಂಗಳವಾರ ಪೂರ್ವಾಹ್ನ 11:00 ಬಿಳಿಗೇರಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಸಹಕರಿಸುವಂತೆ ಮೃತರ ಪತಿ ಪೂಜಾರಿರ ಕುಶಾಲಪ್ಪ, ಮಕ್ಕಳು, ಅಳಿಯ, ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಗೋಣಿಗೊಪ್ಪ, ಇಂಡಿಯಾ ಸೇಫೆಸ್ಟ್ ವೆಹಿಕಲ್. ವಿವರಗಳಿಗೆ ಕಾಲ್ ಮಾಡಿ ಅಯ್ಯಪ್ಪ 9611300888. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಪಠ್ಯಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಬಲ್ಲಿಮುಂಡೂರು ಗ್ರಾಮ ಪಂಚಾಯತಿಯ ತೂಚಮಕೇರಿ ಚಿಕ್ಕಮುಂಡೂರು ವಾರ್ಡ್ನ ವಾರ್ಡ್ ಸಭೆ ಇದೇ 29 ಪೂರ್ವಾಹ್ನ 12:00 ತೂಚಮಕೇರಿ ಸಮುದಾಯ ಭವನದಲ್ಲಿ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಬಲ್ಲಿಮುಂಡೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಅಕ್ಟೋಬರ್ 1-30 ಹಲ್ಲುಗಳಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ವಿಶೇಷ ಚಿಕಿತ್ಸೆಗಳನ್ನು ನುರಿತ ತಜ್ಞ ವೈದ್ಯರಿಂದ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. COVID-19 ಮಾರ್ಗಸೂಚಿಯಂತೆ ನೀಡಲಾಗುವ ಈ ಸೇವೆಯ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277-468-176. ಭಾಗಮಂಡಳದಿಂದ ಅಯ್ಯಂಗೇರಿ, ನಾಪೋಕ್ಲು, ಮಡಿಕೇರಿ, ಮೂರ್ನಾಡ್, ಗೋಣಿಕೊಪ್ಪ ಮಾರ್ಗವಾಗಿ ಬೆಂಗಳೂರಿಗೆ ಪೂಜಾ ಟ್ರಾವೆಲ್ಸ್ ಸ್ಲೀಪರ್ ಬಸ್ ಮತ್ತೆ ಆರಂಭವಾಗಿದೆ. ಸಂಪರ್ಕಿಸಿ 9800477177. ನಿಧನ ಸುದ್ದಿ. ಕಾಟಕೇರಿ ಗ್ರಾಮದ ಚಿಮ್ಮಂಡ ಅಯ್ಯಪ್ಪಯ್ಯಂಗ ಇಂದು 3:30 ಮರಣಪಟ್ಟಿತು. ನುಯಿಟ್ಯ 1 ಬೈತ್ರ ಚಿಮ್ಮಂಡ ಅಯ್ಯಪ್ಪ ಇಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1 ಅಯ್ಯಂಗಡ ಸ್ವಗೃಹತ್ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.